ಯಾಕವ ನಿನ್ ಮಗಿ ಬತ್ತ ಬತ್ತ ಸಣ್ಣಗಾಗ್ತೈತೆ? ಕೂಲಿ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೋಬೇಕಲ್ಲವ. ಕೂಡ್ಲೇ ಪೌಷ್ಟಿಕಾಹಾರ ಪುರಶ್ಚೇತನ ಕೇಂದ್ರಕ್ಕೆ ತಾಯಿ ಮಗಿ ಇಬ್ರು ಹೋಗಿ ಹದ್ನಾಲ್ಕ ದಿನ ಅಲ್ಲೇ ಇದ್ರೆ ಪೌಷ್ಟಿಕಾಹಾರ ಕೊಡ್ತಾರೆ, ಔಷಧಕ್ಕೆ ದನ್ ಸಹಾಯನೂ ಕೊಡ್ತಾರೆ, ನಿಮಗ್ ದಿನಗೂಲಿನೂ ಸಿಗ್ತೈತೆ, ನಿಂದು ನಿನ್ ಮಗಿದು ಆರೋಗ್ಯ ಕೂಡ ಸುಧಾರಿಸ್ತೈತೆ. ಆಯ್ತವ. ರಾಜ್ಯದಲ್ಲಿ ಒಟ್ಟು 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಫೆಬ್ರವರಿ 27 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಫೆಬ್ರವರಿ 27 ಮತ್ತೊಮ್ಮೆ 2 ಪೋಲಿಯೋ ಲಸಿಕೆ ಹಾಕಿಸಲು ಮರೆಯದಿರಿ. ಮೊಬೈಲ್ನಲ್ಲೇ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ, ಆರೋಗ್ಯ ಕಾರ್ಯಕರ್ತರು ಅಥವಾ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ಇಲಾಖೆಯ ಜಾಗೃತ ದಳದ ಕಾರ್ಯಚಟುವಟಿಕೆಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಜಾರಿ ದಳದಲ್ಲಿ ಸೇವೆ ಸಲ್ಲಿಸುತ್ತಿರುವ ವೀರಭದ್ರಪ್ಪ ಅವರೊಡನೆ ಸಂದರ್ಶನ ಕೇಳೋಣ. ಸಂದರ್ಶಕರು ಶ್ರೀ ಎಂಎ ಸುದರ್ಶನ. ಶಿವಮೊಗ್ಗ ಜಿಲ್ಲಾ ಸಹಾಯಕ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಜಾರಿ ದಳದಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ವೀರಭದ್ರಪ್ಪ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಜನಗಳಿಗೆ ಗೊತ್ತೇ ಇಲ್ಲ, ಒಂದು ವಿಜಿಲೆನ್ಸ್ ಸೆಕ್ಷನ್ ಅನ್ನೋದು ಕೃಷಿ ಇಲಾಖೆನಲ್ಲಿ ಇರುತ್ತೆ ಅಂತೇಳಿ. ಸಾಮಾನ್ಯವಾಗಿ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ KSRTC ನಲ್ಲಿರುತ್ತೆ, ಅಬಕಾರಿ ಇಲಾಖೆನಲ್ಲಿರುತ್ತೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿರುತ್ತೆ. ಅವ್ರು ಹೋಗ್ತಾರೆ, ರೈಡ್ ಮಾಡ್ತಾ ಇರ್ತಾರೆ, ತಪ್ಪಿತಸ್ಥರಿಗೆ ದಂಡ ಹಾಕ್ತಾರೆ ಅಂತೇಳಿ. ಏನು ನಿಮ್ಮ ಕಾರ್ಯವ್ಯಾಪ್ತಿ ಹೇಗೆ ಸರ್? ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಒಂದು ಜಾಗೃತ ಕೋಶ ಅಂತ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಅಡಿಷನಲ್ ಡೈರೆಕ್ಟರ್ ಅವರ ಒಂದು ಇದರಲ್ಲಿ ಟೀಮ್ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಸಹಾಯಕ ಕೃಷಿ ನಿರ್ದೇಶಕರು ಜಾಗೃತ ಕೋಶ ಅಂತ ಇರ್ತೀವಿ. ಅದೇ ರೀತಿ ನಾನು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಗೃತ ಕೋಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಏನು ನಿಮ್ಮ ಕಾರ್ಯವ್ಯಾಪ್ತಿ? ನಮಗೆ ನಾವು ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾದ ಕಾನೂನುಗಳು ಏನಿದಾವೆ, ರಸಗೊಬ್ಬರ ನಿಯಂತ್ರಣ ಆದೇಶ ಇರ್ಬೋದು, ಅಗತ್ಯ ವಸ್ತುಗಳ ಕಾಯ್ದೆ ಇರ್ಬೋದು, ಕೀಟನಾಶಕ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಪಾಲನೆ ಮಾಡತಕ್ಕಂಥದ್ದು ನಮ್ದು ಜವಾಬ್ದಾರಿ ಇರುತ್ತೆ. ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಸಾಮಾನ್ಯ ಯಾವ್ದೋ ನೆಗಡಿ ಕೆಮ್ಮು ಬಂದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಏನೇನ್ ಆಗ್ತಾ ಇದೆ ಅಂತಾರೆ. ಇಲ್ಲ ತಲೆನೋವು ಅಂತಾನೋ ಜ್ವರ ಅಂತಾನೋ ಏನೋ ಒಂದು ಹೇಳ್ತಾರೆ, ಅವರ ಮೆಡಿಕಲ್ ಶಾಪ್ನವರ ಮಾತ್ರ ಕೊಡ್ತಾರೆ. ಹಾಗಾಗಿ ಇದನ್ನ ರೈತರಿಗೆ ಬರೋಣಂತೆ. ಈಗ ಒಂದು ರಸಗೊಬ್ಬರ ಮಾಡೋ ಅಂತ ಅಂಗಡಿ ಅಥವಾ ಔಷಧಿ ಮಾರಾಟ ಮಾಡೋ ಅಂತ ಸ್ಥಳಕ್ಕೆ ಹೋಗ್ತಾನೆ, ನಮ್ಮ ಜಮೀನಿನಲ್ಲಿ ಯಾಕೋ ಎಲೆ ಚಕ್ಕೆ ರೋಗ ಬಂದಿದೆ ಕಣ್ರಿ, ಇದಕ್ಕೇನು ಅಂತಾನೆ, ಅವನು ಯಾವ್ದೋ ಒಂದು ಔಷಧಿ ಕೊಡ್ತಾನೆ, ಇದನ್ನ ಸಿಂಪರಣೆ ಮಾಡಿ ಹೀಗಲ್ಲ ಹೀಗೆ ಅಂತ ಹೇಳ್ತಾನೆ. ಇಂಥ ಸಂದರ್ಭದಲ್ಲಿ ಇದು ವೈಜ್ಞಾನಿಕವೋ ಅಥವಾ ಇದು ಜಾಗೃತ ದಳದ ವ್ಯಾಪ್ತಿಗೆ ಬರುತ್ತಾ ಹೀಗೆ? ಈಗ ಕೃಷಿ ಪರಿಕರ ಮಾರಾಟ ಮಾಡಬೇಕು ಅಂದ್ರೆ ಅವರು ಅಧಿಕೃತ ಮಾರಾಟ ಪರವಾನಗಿ ಅಂದ್ರೆ ಲೈಸೆನ್ಸ್ ಹೋಲ್ಡರ್ಸ್ ಆಗಿರಬೇಕು. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ನೋಟಿಫಿಕೇಶನ್ ಪ್ರಕಾರ ಕೀಟನಾಶಕಕ್ಕೆ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ರಸಗೊಬ್ಬರಕ್ಕೆ ಫಿಕ್ಸ್ ಮಾಡಿದ್ದಾರೆ. ಬಿತ್ತನೆ ಬೀಜಕ್ಕೆ ಯಾವುದು ಕ್ವಾಲಿಫಿಕೇಶನ್ ಇಲ್ಲ. ಈ ಕೀಟನಾಶಕಕ್ಕೆ ಕ್ವಾಲಿಫಿಕೇಶನ್ ಇರೋದ್ರಿಂದ ಆ ಟೆಕ್ನಿಕಲ್ ಪರ್ಸನ್ ಅವರು ಶಾಪ್ ಅಲ್ಲಿದ್ದು ಅವ್ರು ಕೀಟನಾಶಕ ಏನ್ ಬೇಕು ಅಂತ ಕೊಡಬೇಕು. ಆ ಒಂದು ಈಗ ಲೈಸೆನ್ಸ್ ಅಲ್ಲಿ ಕಂಡೀಷನ್ಸ್ ಹಾಕಿ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಈಗ ಇದು ಸಾಧ್ಯವಾ ಸಾಧುವಾ ಅಂತ ಅಲ್ಲ, ಅವರು ಈಗ ಪೆಸ್ಟಿಸೈಡ್ ಸಂಬಂಧಪಟ್ಟಂಗೆ ಅವರು ಗ್ರಾಜ್ಯುಯೇಟು ಅಥವಾ ಕೆಮಿಸ್ಟ್ರಿ ಇರಬೇಕು ಅಥವಾ ನಮ್ಮ ಯೂನಿವರ್ಸಿಟಿಗಳಲ್ಲಿ ಮಾಡ್ತಕ್ಕಂಥ ಕೃಷಿ ಡಿಪ್ಲೊಮೊ ದೇಸಿ ಕೋರ್ಸ್ ಅನ್ನ ಆಗಿರ್ತಕ್ಕಂಥ ಕ್ವಾಲಿಫೈಡ್ ಇರ್ತಾರೆ. ರೈತರು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಿದ್ದವು ನಮ್ಮಲ್ಲಿ. ಜಿಲ್ಲೆಯ ಎಲ್ಲಾ ಹೋಬಳಿಯಲ್ಲೂ ಒಂದು ರೈತ ಸಂಪರ್ಕ ಕೇಂದ್ರ ಇದೆ. ಅಲ್ಲಿ ನಮ್ಮ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನು ಕೀಟನಾಶಕ ಅಥವಾ ಏನು ಬೇಕು ಬೆಳೆಗಳಿಗೆ ಅದನ್ನ ಪ್ರಿಸ್ಕ್ರಿಪ್ಷನ್ ತಗೊಂಡು ಸಹ ಅವರು ಮಾರಾಟ ಮಳಿಗೆಯಲ್ಲಿ ಖರೀದಿ ಮಾಡಬಹುದು. ನಾವು ನೋಡ್ತೀವಿ ಎಷ್ಟೋ ಕಡೆಗಳಲ್ಲಿ ಏನೇನೋ ಆ ಎಕರೆಗೆ ಒಂದು ಇಷ್ಟು ಇಳುವರಿ ಬಂತು, ಇದನ್ನ ಬಂಪರ್ ಬೆಳೆ ಬಂತು ಅಂತ ಹೇಳ್ತಾರೆ. ಕೆಲವು ರೈತರು ಅದನ್ನ ಪ್ರಯೋಗ ಮಾಡಕ್ ಹೋಗಿ ಇಡೀ ಬೆಳೆನೆ ಜಮೀನಲ್ಲಿ ಸುಟ್ಕೊಂಡಿರೋ ಉದಾಹರಣೆಗಳನ್ನು ನೋಡ್ತೇವೆ. ಇಂಥ ಸಂದರ್ಭದಲ್ಲಿ ತನಿಗಾದಂತ ಅನ್ಯಾಯವನ್ನ ಅವನ ದೂರನ್ನ ದಾಖಲು ಮಾಡೋದಾದ್ರೆ ಈ ಜಾಗೃತ ದಳ ರೈತರ ಪರವಾಗಿ ಹೇಗೆ ನಿಲ್ಲುತ್ತೆ? ಈಗ ರೈತರು ಮೊದಲನೇದಾಗಿ ಅಧಿಕೃತ ಮಾರಾಟಗಾರರ ಹತ್ರನೇ, ಲೈಸೆನ್ಸ್ ಹೋಲ್ಡರ್ಸ್ ಹತ್ರನೇ ಅವರು ಕೃಷಿ ಪರಿಕರಗಳನ್ನ, ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಕೀಟನಾಶಕಗಳನ್ನ ಖರೀದಿ ಮಾಡಬೇಕು. ಮತ್ತು ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ರಸೀದಿಗಳನ್ನ, ಬಿಲ್ಲನ್ನು ಕಡ್ಡಾಯವಾಗಿ ಪಡೆಯಬೇಕು. ಮತ್ತು ಬಿತ್ತನೆ ಬೀಜದಕ್ಕೆ ಸಂಬಂಧಪಟ್ಟಂಗೆ ಆ ಬೀಜದ ಪ್ಯಾಕೆಟ್, ಅದರ ಮೇಲೆ ಲೇಬಲ್ ಇರುತ್ತೆ, ಬ್ಯಾಚ್ ನಂಬರ್, ಲಾಟ್ ನಂಬರ್ ಅಂತ, ಅದನ್ನ ಇಟ್ಕೊಂಡಿರ್ಬೇಕು. ಅವರಿಗೆ ಅದನ್ನ ಬಳಕೆಯ ಸಂದರ್ಭದಲ್ಲಿ ಮತ್ತೆ ಬಳಕೆ ಮಾಡತಕ್ಕಂಥ ವಿಧಾನಗಳನ್ನು ಸಹ ಅವರು ತಾಂತ್ರಿಕವಾಗಿ ಮಾಹಿತಿಗಳನ್ನ ಪಡ್ಕೊಂಡು ಆ ಪ್ರಕಾರ ಅದನ್ನ ಬಳಕೆ ಮಾಡಬೇಕು. ಅದಾದ ಮೇಲೂ ಸಹ ಏನಾದರೂ ಅವರಿಗೆ ಅದರಿಂದ ದುಷ್ಪರಿಣಾಮ ಕಂಡು ಬಂತು ಅಂತಂದ್ರೆ ನಮ್ಮ ಎಲ್ಲ ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ನಮ್ಮ ಇನ್ಸ್ಪೆಕ್ಟರ್ಸ್ ಅಂತ ಇದ್ದಾರೆ, ಎಲ್ಲ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಆಫೀಸರ್ಸ್ ಆಗಿದ್ದಾರೆ, ಅವ್ರನ್ನೆಲ್ಲರನ್ನೂ ಇನ್ಸ್ಪೆಕ್ಟರ್ಸ್ ಅಂತೇಳಿ ಡೆಸಿಗ್ನೇಷನ್ ಆಗಿರುತ್ತೆ. ಅವರು ಸಂಬಂಧಪಟ್ಟವ್ರಿಗೆ ದೂರು ದಾಖಲಿಸಬಹುದು. ದೂರು ದಾಖಲಿಸ್ತಾರೆ ಅಂತ ಇಟ್ಕೊಳ್ಳಿ, ನಿಮಗೆ ತಪ್ಪಿತಸ್ಥ ಅಂಗಡಿಯವರು ಅಂತನೂ ಗೊತ್ತಾಗತ್ತೆ. ಅಂತ ಸಂದರ್ಭದಲ್ಲಿ ನೀವು ಅವರಿಗೆ ಫೈನ್ ಹಾಕ್ತೀರಾ ಅಥವಾ ಹೇಗೆ, ಅಥವಾ ಅವ್ರ ಲೈಸೆನ್ಸ್ ಅನ್ನ ಸೀಸ್ ಮಾಡ್ತೀರಾ ಹೇಗೆ? ನಾವು ಅವ್ರ ದೂರ ಆಧಾರದ ಮೇಲೆ ನಾವು ಪರಿಶೀಲನೆ ಮಾಡ್ತೀವಿ. ಬಟ್ ಇಲ್ಲಿ ರೈತರು ಅವರು ಕಸ್ಟಮರ್ ಆಗಿರೋದ್ರಿಂದ, ಕನ್ಸ್ಯೂಮರ್ ಆಗಿರೋದ್ರಿಂದ ಅವ್ರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅವರು ಕನ್ಸ್ಯೂಮರ್ ಫೋರಂ ಅಲ್ಲಿ ಅವರು ದೂರು ದಾಖಲಿಸಬಹುದು. ನಾವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಮತ್ತೆ ನಮಗೆ ಆ ಪರಿಕರಣ ಮತ್ತೊಮ್ಮೆ ಮಾದರಿ ಸ್ಯಾಂಪ್ಲಿಂಗ್ ಮಾಡೋಕ್ಕೆ ನಮಗೆ ಅವಕಾಶ ಇರುತ್ತೆ. ಆ ಸ್ಯಾಂಪಲ್ ತೆಗೆದು ನಾವು ಸಂಬಂಧಪಟ್ಟ ಪ್ರಯೋಗಾಲಯಕ್ಕೆ ಕಳಿಸ್ತೀವಿ. ಪ್ರಯೋಗಾಲಯದಲ್ಲಿ ಏನು ವರದಿ ಬರುತ್ತೆ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಇದು ಒಂದು ಹಂತ ಆಯ್ತು, ಬೆಳೆ ಕಳ್ಕೊಂಡಿದ್ದಾಯ್ತು, ಎಲ್ಲ ಆಯ್ತು, ಸುಟ. ಈ ಪ್ರಾರಂಭದಲ್ಲೇ ಒಬ್ಬ ರೈತ ಅದನ್ನ ಬಿತ್ತನೆ ಬೀಜನೋ ಅಥವಾ ರಸಗೊಬ್ಬರನೋ ಖರೀದಿ ಮಾಡ್ತಾನೆ. ಖರೀದಿ ಮಾಡಾದ್ಮೇಲೆ ಅವನಿಗೆಲ್ಲೋ ಒಂದ್ ಕಡೆ ಯಾಕೆ ಬೇಕು ಇದನ್ನ ಟೆಸ್ಟ್ ಮಾಡಿಸ್ಬಿಡೋಣ ಅನ್ನೋ ಒಂದ್ ಇದರಲ್ಲಿ ಇಡೀ ಪ್ಯಾಕೆಟ್ ಪ್ಯಾಕೆಟ್ ಬಿತ್ತನೆಗಿಂತ ಮುಂಚೆನೆ ತಂದ್ರೆ ಅವನು ಎಲ್ಲಿ ಅದನ್ನ ಪ್ರಯೋಗಾಲಯಕ್ಕೆ ಕೊಡಬೇಕು? ಇದು ನಮ್ಮಲ್ಲಿ ಎಲ್ಲ ಕೃಷಿ ಅಧಿಕಾರಿ ಇರ್ಬೋದು, ಸಹಾಯಕ ಕೃಷಿ ಅಧಿಕಾರಿ ಇರ್ಬೋದು, ಸಹಾಯಕ ಕೃಷಿ ನಿರ್ದೇಶಕರು ಇರ್ಬೋದು, ಎಲ್ಲರೂ ಸಹ ಇನ್ಸ್ಪೆಕ್ಟರ್ಸ್, ಸೀಡ್ ಇನ್ಸ್ಪೆಕ್ಟರ್ಸ್ ಪವರ್ಸ್ ಇರುತ್ತೆ, ಫರ್ಟಿಲೈಸರ್ ಇನ್ಸ್ಪೆಕ್ಟರ್ ಪವರ್ ಇರುತ್ತೆ, ಮತ್ತು ಪೆಸ್ಟಿಸೈಡ್ ಇನ್ಸ್ಪೆಕ್ಟರ್ ಪವರ್ ಇರುತ್ತೆ. ಆದರೆ ರೈತರೇ ತಗೊಂಬಂದು ಅದನ್ನ ಲ್ಯಾಬಿಗೆ ಕೊಟ್ಟು ಟೆಸ್ಟ್ ಮಾಡಿಸೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅವರು ನಮಗೆ ಹೇಳಿದ್ರೆ ನಾವು ಸ್ಯಾಂಪ್ಲಿಂಗ್ ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಫಾಲೋ ಮಾಡಿ ರೈತರ ಸಮ್ಮುಖದಲ್ಲೇ ನಾವು ಸ್ಯಾಂಪಲ್ ತೆಗೆದು ಸಂಬಂಧಪಟ್ಟ ಲ್ಯಾಬೊರೇಟರಿಗಳಿಗೆ ಸ್ಯಾಂಪಲ್ ಕಳಿಸಬಹುದು. ನಾವು ನಿಮ್ಮ ಅನುಭವದಲ್ಲಿ ಮೋಸ ಆಗೋದು ಅಂತಂದ್ರೆ ರೈತರಿಗೆ ಅಂಗಡಿನವರು ಯಾವ್ಯಾವ ರೀತಿ ಮೋಸ ಮಾಡಬಹುದು ಅಂತ? ಈಗ ಅಂಗಡಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ದರನ ಅವರು ರೈತರು ಅವ್ರು ಏನು ಪರಿಕರ ಖರೀದಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ರಸೀದಿನ ಅವ್ರು ಕೇಳಿ ಪಡಿಬೇಕು. ರಸೀದಿ ಕೇಳಿ ಪಡೀಲಿಲ್ಲ ಅಂತಂದ್ರೆ ದರ ಅವರು ಜಾಸ್ತಿ ಹಾಕೋ ಸಂದರ್ಭ ಇರ್ಬೋದು. ಅವರು ಪ್ರತಿ ಮಾರಾಟಗಾರರೇ ಒಂದು ದರ ಪಟ್ಟಿಯನ್ನ ಅವರ ಮಳಿಗೆಯಲ್ಲಿ ಪ್ರದರ್ಶಿಸಬೇಕಾಗಿರುತ್ತೆ. ಆ ದರಕ್ಕೆ ಸಂಬಂಧಪಟ್ಟಂಗೆ ಅವರು ಒಂದು ಏನು MRP ಏನಿದೆ ಅದರ ಒಳಗಡೆ ಅವರು ಖರೀದಿ ಮಾಡಬೇಕು. ಇದೊಂದು ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕೀಟನಾಶಕಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪೈರಿ ಡೇಟ್ ಅನ್ನೋದನ್ನ ರೈತರು ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ಖರೀದಿ ಮಾಡಬೇಕಾಗುತ್ತೆ. ಈ ರಸಗೊಬ್ಬರಕ್ಕಾದ್ರೆ ಯಾವುದೇ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ, ಆದರೆ ಬಿತ್ತನೆ ಬೀಜಕ್ಕೆ ಮತ್ತು ಕೀಟನಾಶಕಕ್ಕೆ ಅದನ್ನ ಒಂದು ಪರಿಶೀಲನೆ ಮಾಡಿ ರೈತರು ಕೊಂಡ್ಕೊಳ್ಬೇಕಾಗುತ್ತೆ. ಮತ್ತೆ ಅದನ್ನ ಉಪಯೋಗಿಸ್ತಕ್ಕಂಥ ರೀತಿ ಮತ್ತೆ ಯಾವ ಪೆಸ್ಟಿಸೈಡ್ ಅದರಲ್ಲಿ ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ ನ ಯಾವ್ದ್ಯಾವ್ದನ್ನ ಮಿಕ್ಸ್ ಮಾಡಿ ಬಳಕೆ ಮಾಡಬೇಕು ಇದನ್ನ ಸ್ವಲ್ಪ ತಾಂತ್ರಿಕವಾಗಿ ಮಾಹಿತಿ ತಗೊಂಡು ರೈತರು ಬಳಕೆ ಮಾಡಿದ್ರೆ ಅದರದ್ದು ಉಪಯೋಗ ಸರಿಯಾಗಿ ಆಗುತ್ತೆ. ಸಾವಯವ ಕೃಷಿ ಪದ್ಧತಿ ಎಲ್ಲಾ ಕಡೆನೂ ಪ್ರಚಲಿತ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಈ ಸಾವಯವ ಕೃಷಿ ಪದ್ಧತಿನಲ್ಲೇ ನಾನು ಬೆಳೆಯನ್ನ ಬೆಳಿಬೇಕು ಅನ್ನೋ ಒಬ್ಬ ರೈತ ಆ ಬಿತ್ತನೆ ಬೀಜದ ಬಗ್ಗೆ ಏನು ಎಚ್ಚರಿಕೆಗಳನ್ನ ವಹಿಸ್ಕೋಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ಸಾವಯವ ಕೃಷಿಕರು ಅವರು ದೇಶೀಯ ಬೀಜಗಳನ್ನ ಬಳಕೆ ಮಾಡತಕ್ಕಂಥದ್ದು ರೂಢಿಯಲ್ಲಿದೆ. ದೇಶೀಯ ಬೀಜಗಳನ್ನ ರೈತರು ಅವರೇ ಬಿತ್ತನೆ ಬೀಜಗಳನ್ನ ಮಾಡ್ಕೊಳ್ತಕ್ಕಂಥ ರೈತರಿದ್ದಾರೆ. ಉದಾಹರಣೆಗೆ ಈಗ ಬಿತ್ತನೆ ಬೀಜದಲ್ಲಿ ಏನು ಸ್ವಪರಾಗ ಸ್ಪರ್ಶದಿಂದ ಉಂಟಾಗ್ತಕ್ಕಂಥ ಬೀಜಗಳು, ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಏನಿದಾವೆ, ಭತ್ತ, ದ್ವಿದಳ ಧಾನ್ಯಗಳು ಏನಿದಾವೆ, ಅದೇ ಬಿತ್ತನೆ ಬೀಜಗಳನ್ನ ರೈತರು ಅವರೇ ಬೀಜಗಳನ್ನ ಮತ್ತೆ ಮತ್ತೆ ಮರುಬಳಕೆ ಮಾಡ್ಕೋಬಹುದು. ಈ ಹೈಬ್ರಿಡ್ ಬಂದಂಗೆ ಮೆಕ್ಕೆಜೋಳ ಇಂಥ ಒಂದು ಬಿತ್ತನೆ ಬೀಜಗಳಲ್ಲಷ್ಟೇ ಅವರು ಬೀಜಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಸಾಕಷ್ಟು ಈಗ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಅಲ್ಲಿ ಅವರು ಬೀಜೋತ್ಪಾದನೆ ರೈತರೇ ಮಾಡಿಕೊಂಡು ಅದೇ ಬೀಜನ ಸಂರಕ್ಷಣೆ ಮಾಡಿಕೊಂಡು ಅವರು ಮತ್ತೆ ಬೀಜಗಳನ್ನ ಉಪಯೋಗಿಸ್ಕೊಂಡ್ರೆ ಅದು ಸಾವಯವ ಕೃಷಿಯಲ್ಲಿ ಅದು ಪದ್ಧತಿ ಇದೆ. ನೀವಾಗ ನೀವೇ ಯಾವ್ದಾರ ಒಂದು ಅಂಗಡಿ ಬಗ್ಗೆ ಕಂಪ್ಲೇಂಟ್ಗಳು ಇದ್ದಾಗ ಭೇಟಿ ನೀಡಿ ಅಲ್ಲಿ ದಾಖಲಾತಿಗಳು ಮತ್ತೆ ಮಾಡೋ ಕಾರ್ಯವಿಧಾನ, ಮಾರಾಟ ಮಾಡೋ ವಿಧಾನ ಇದನ್ನೆಲ್ಲ ಚೆಕ್ ಮಾಡುವಂತ ಅಧಿಕಾರ ಇರುತ್ತೆ? ಖಂಡಿತ ಇರುತ್ತೆ. ನಾವು ಪ್ರತಿಯೊಂದು ಮಾರಾಟ ಮಳಿಗೆ ಏನು ಕೃಷಿ ಪರಿಕರ ಮಾರಾಟ ಮಳಿಗೆನ ನಾವು ಆಗಿಂದಾಗೆ ಪರಿಶೀಲನೆ ಮಾಡುತ್ತಾ ಇರ್ತೀವಿ. ಅವರು ಅಲ್ಲಿ ದಾಖಲಾತಿಗಳ ನಿರ್ವಹಣೆ ಇರ್ಬೋದು ಅಥವಾ ಅವರ ದಾಸ್ತಾನು, ನಮ್ಮಲ್ಲಿ ಏನು ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ ಇದೆ ಸರ್ಕಾರದ ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥ ಪರಿಕರಗಳನ್ನಷ್ಟೇ ಅವರು ಮಾರಾಟ ಮಾಡೋಕ್ಕೆ ಅವಕಾಶ ಇರುತ್ತೆ. ಮತ್ತು ಅವರೇನು ರಸಗೊಬ್ಬರಗಳನ್ನು ಅಥವಾ ಕೀಟನಾಶಕಗಳನ್ನು ಮಾರಾಟ ಮಾಡ್ತಾರೆ ಅದನ್ನು ಅವರು ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕೆ ಪೂರ್ವಾನುಮತಿ ಪಡೆದು ಅವರು ಅದನ್ನು ಮಳಿಗೆಗಳಲ್ಲಿ ಪ್ರದರ್ಶನ ಮಾಡೋದಿರ್ಬೋದು ಮಾರಾಟ ಮಾಡೋದಿರ್ಬೋದು ಇದನ್ನು ಮಾಡಬೇಕಾಗುತ್ತೆ. ಆ ಥರದನ್ನು ನಾವು ಮಳಿಗೆಗಳಲ್ಲಿ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇಲ್ಲ, ಒಂದು ಕಾಲದಲ್ಲಿ ಇತ್ತು. ಈ ಕಾಳಸಂತೆನಲ್ಲಿ ರಸಗೊಬ್ಬರಗಳನ್ನ ಮಾರಾಟ ಮಾಡ್ತಾರೆ, ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಅದು ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇರುತ್ತೆ, ಮಾರುಕಟ್ಟೆನಲ್ಲಿ ಈ ರೀತಿಯ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ. ಇದನ್ನ ಚೆಕ್ ಮೇಟ್ ಮಾಡೋದಿಕ್ಕೆ ಹೇಗೆ ಒಂದು ಜಾಗೃತ ದಳ ತಯಾರಿ ನಡೆಸುತ್ತೆ? ಖಂಡಿತ. ಈಗ ನಾವು ರಸಗೊಬ್ಬರಗಳಿರ್ಬೋದು ಕೀಟನಾಶಕ ಇರ್ಬೋದು ಆಗಿಂದಾಗೆ ನಾವು ಮಾದರಿಗಳನ್ನ ಸಂಗ್ರಹಣೆ ಮಾಡ್ತಾ ಇರ್ತೀವಿ, ಸ್ಯಾಂಪಲ್ ತೆಗೆದು ಲ್ಯಾಬೊರೇಟರಿಗೆ ಅದರ ವಿಶ್ಲೇಷಣೆ ಕಳಿಸ್ತಾ ಇರ್ತೀವಿ. ಅದರ ಆಧಾರದ ಮೇಲೆ ಈಗ ನಮ್ಮ ಜಿಲ್ಲೆಯಲ್ಲೇ ಎರಡು ರಸಗೊಬ್ಬರಗಳು ಕಳಪೆ ಬಂದಿರೋದ್ರಿಂದ ನಾವು ನ್ಯಾಯಾಲಯಕ್ಕೆ ಮೊಕದ್ದಮೆ ದಾಖಲು ಮಾಡೋಕ್ಕೆ ಈಗ ನಾವು ಅದರ ಪ್ರಕ್ರಿಯೆಯಲ್ಲಿದ್ದೀವಿ. ಅದೇ ರೀತಿ ಬಿತ್ತನೆ ಬೀಜನೂ ಸಹ ಕಳಪೆ ಏನು ಬರುತ್ತೆ, ಈ ವರ್ಷದಲ್ಲೇ ನಾವು ಸುಮಾರು ಒಂದು 10 ಕೇಸ್ಗಳನ್ನ ಜಿಲ್ಲೆಯಾದ್ಯಂತ ಪ್ರಕರಣ ದಾಖಲು ಮಾಡಿದ್ದೀವಿ. ನಾವು ಎಲ್ಲೆಲ್ಲಿ ಕಳಪೆ ಬರಬಹುದು ಅಂತ ಸಂದರ್ಭಗಳಲ್ಲಿ ನಾವು ಸ್ಯಾಂಪಲ್ ತೆಗೆದು ಪ್ರಯೋಗಾಲಯದ ವರದಿ ಆಧಾರದ ಮೇಲೆ ನಾವು ಕ್ರಮ ತಗೊಳ್ಳೋಕೆ ಅವಕಾಶ ಇದೆ, ಮಾಡ್ತಾ ಇದೀವಿ. ಒಳ್ಳೇದು ವೀರಭದ್ರಪ್ಪ ಅವರೇ. ಅಂದ್ರೆ ರೈತರಿಗೆ ಹೇಗೆ ಅನುಕೂಲ ಮಾಡಿಕೊಡ್ಬೇಕು, ಅವರು ಮೋಸ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಈ ಒಂದು ಕೃಷಿ ಇಲಾಖೆನಲ್ಲೇ ಒಂದು ಅಂಗನ ಸ್ಥಾಪನೆ ಮಾಡಿ ಅವರಿಗೆ ಅನುಕೂಲ ಆಗ್ಲಿ, ಅವ್ರಿಗೆಲ್ಲೂ ಮೋಸ ಹೋಗ್ದಲೇ ಇರಲಿ, ಉತ್ತಮ ಬೆಳೆ ಬೆಳೆಯೋದಿಕ್ಕೆ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ತಾವುಗಳು ಸಹ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಅದರ ನಿಯಮಾವಳಿ ಅನುಸಾರ ಎಷ್ಟು ಸಾಧ್ಯವೋ ಅಷ್ಟು ಉತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇದರಿಂದ ರೈತರಿಗೆ ಹೆಚ್ಚಿನ ಪ್ರಯೋಜನ ಮತ್ತು ಲಾಭ ಸಿಗಲಿ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಇಲಾಖೆಯ ಜಾಗೃತ ದಳದ ಕಾರ್ಯಚಟುವಟಿಕೆಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಜಾರಿ ದಳದಲ್ಲಿ ಸೇವೆ ಸಲ್ಲಿಸುತ್ತಿರುವ ವೀರಭದ್ರಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ಎಂಎ ಸುದರ್ಶನ. ರೈತ ಬಂದರೆ ಈಗ ತರೀಕೆರೆ ತಾಲೂಕು ಸೊಲ್ಲಾಪುರದ ಕರಿಯಮ್ಮ ಮತ್ತು ಸಂಘಟನೆಯಿಂದ ದೇವರ ಪದ ಕೇಳೋಣ. ಕರೇನಮ್ಮ ಸೇ ಪನಾ ಡನೆ ಕರೇ ಹೊತ್ತಿಗೆ ಸುವೆ ಕೈಯನಡನೆ ಕರೆಯನ್ನುವ ಮಯ್ಯ ಚಲೋವನೇ ಕರಿಯ ಕಲ್ಲಿನ ಮೇಲೆ ಬರದಂಗ ಇದಾನೆ ಸುವೇ ಹರಿ ನಮದಾನೆ ಹನುಮಯ್ಯ ಸುರಿ ನಮದಾನೆ ಹನುಮಯ್ಯ ಸುರಿ ನಮದಾನೆ ಹನುಮಯ್ಯ ಸುರಿ ನಮದಾನೆ ಹನುಮಯ್ಯ ಕರಿಯ ಕಲ್ಲಿನ ಮೇಲೆ ಹೊರಗಿದಂಗ ಇದಾನೆ ಸುವೇ ಮೂರು ನಮದಾನೆ ಹನುಮಯ್ಯ ಕೊಕ್ಕಡದಮ್ಮ ಸತ್ಯ ಉಳ್ಳಳ ಕಣೆ ತರೀಕೆರೆ ತಾಲೂಕು ಸೋಲಾಪುರದ ಕರಿಯಮ್ಮ ಮತ್ತು ಸಂಗಡಿಗಳಿಂದ ದೇವರ ಪದ ಕೇಳಿದಿರಿ. ರೈತ ಬಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ಭದ್ರಾವತಿ.